ವಿಷಯ ಏನಪ್ಪ ಅಂದ್ರೆ, ನಿಮ್ಗೀಗ ಆಲ್ರೆಡಿ ಸಾಕಷ್ಟು ಸಲ ಹೇಳಿದೀವಲ್ವಾ ಜಲಪಾತ ಮತ್ತೆ ನದಿಗಳು ಅಂತ. ಹಾಸನದವರಾದಂತಹ ನಾವು ಹೇಮಾವತಿ ನದಿಯ ಬಗ್ಗೆ ತಿಳ್ಕೊಳ್ದೇ ಇದ್ರೆ ಹೇಗೆ? ನಮ್ಮ ಈ ಕಾರ್ಯಕ್ರಮವನ್ನ ಹೇಮಾವತಿ ನದಿಯ ಬಗ್ಗೆ, ಹೇಮಾವತಿ ಡ್ಯಾಮ್ ಬಗ್ಗೆ ತಿಳ್ಕೊಳ್ತಾ ಕೊಂಚ ಮಾಹಿತಿಯನ್ನ ಮಾಡ್ಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ನಿಮ್ಗೆಲ್ಲ ಗೊತ್ತೇ ಇದೆ ಅಲ್ವಾ, ಹೇಮಾವತಿ ನದಿ, ಹೇಮಾವತಿ ಡ್ಯಾಮ್ ನಮ್ಮ ಹಾಸನದ ಹೆಮ್ಮೆ ಅಂತಾನೆ ಹೇಳಬಹುದು. ಹೇಮಾವತಿ ನದಿ ಕಾವೇರಿ ನದಿಯ ಒಂದು ಮುಖ್ಯ ಉಪನದಿಗಳಲ್ಲಿ ಒಂದು. ಚಿಕ್ಕಮಗಳೂರು ಜಿಲ್ಲೆಯ ಜಾವಳಿಯ ಪಶ್ಚಿಮ ಘಟ್ಟದ ಶ್ರೇಣಿಯಲ್ಲಿ ಈ ಒಂದು ನದಿ ಉಗಮವಾಗುತ್ತೆ. ಈ ನದಿ ಹಾಸನ ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ಹರಿದು ಕೃಷ್ಣರಾಜ ಸಾಗರದ ಹಿನ್ನೀರಿನಲ್ಲಿ ಕಾವೇರಿ ನದಿನ ಸೇರುತ್ತಂತೆ. ಹಾಸನ ಜಿಲ್ಲೆಯ ಗೊರೂರಿನಲ್ಲಿ ಹೇಮಾವತಿ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ಕಟ್ಟಲಾಗಿದೆ. ಮತ್ತೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಯಗಜಿ ನದಿ ಹೇಮಾವತಿ ನದಿಯ ಮುಖ್ಯ ಉಪನದಿಗಳಲ್ಲಿ ಒಂದಂತೆ. ಮತ್ತೆ ಹೇಮಾವತಿ ಅಣೆಕಟ್ಟನ್ನು 1979 ಹಾಸನ ಜಿಲ್ಲೆಯ ಗೊರೂರಿನಲ್ಲಿ ಕಟ್ಟಲು ಪ್ರಾರಂಭಿಸಲಾಯಿತು ಅಂತ ಹೇಳಲಾಗುತ್ತೆ. ಇಷ್ಟು ಹೇಮಾವತಿ ಡ್ಯಾಮ್ ಬಗ್ಗೆ ಮಾಹಿತಿ. ನಮಗೆ ಹೇಮಾವತಿ ಅಂದರೆ ತುಂಬಾ ಹೆಮ್ಮೆನೇ ಅಲ್ಲೂರ ಸ್ನೇಹಿತರೆ, ಹಾಸನದವರಾಗಿ ನಾವು, ಹಾಗಾಗಿ ಇಷ್ಟು ಹೇಮಾವತಿ ಬಗ್ಗೆ. ಆದರೆ ಇದರಲ್ಲೂ ಸಹ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ ನಾನು, ನೀವು ಉತ್ತರಿಸಿ. ಇನ್ನು ನದಿಗಳು ಅಂದರೆ ಪ್ರತಿಯೊಂದು ನಾಗರಿಕತೆಯ ಮೂಲ ಇರುವುದು ನದಿಗಳಲ್ಲೇ ಅಲ್ವಾ? ನಾವು ಇತಿಹಾಸದಲ್ಲೆಲ್ಲ ಓದಿದ್ದೀವಿ ಭಾರತದ ನಾಗರಿಕತೆಯು ಸಿಂಧು ನಾಗರಿಕತೆಯೊಂದಿಗೆ ಹೊಂದಿಕೊಂಡಿದೆ ಅಂತ ಹೇಳ್ತಾರೆ. ಹಾಗೆಯೇ ಹಿಂದೆ ನದಿಗಳ ಹತ್ತಿರ ಹೆಚ್ಚಾಗಿ ಜನಜೀವನ ಸಾಗ್ತಾ ಇತ್ತಂತೆ. ಅಲ್ಲಿ ಕೃಷಿ ಮಾಡ್ಬೋದಾಗಿತ್ತು, ಮತ್ತೆ ಜನ ಜಾನುವಾರುಗಳಿಗೆ ನೀರನ್ನು ಒದಗಿಸ್ಬೋದಾಗಿತ್ತು. ಇವಾಗಿನಾಗೆ ಆಗೆಲ್ಲ ಬೋರ್ವೆಲ್ಗಳು ಈ ಥರ ಏನೂ ಇರಲಿಲ್ಲ. ನದಿಗಳು ಎಲ್ಲಿತ್ತೋ ಆ ಕಡೆ ಒಂದು ಭಾಗದಲ್ಲಿ ಮನುಷ್ಯ ತನ್ನ ಜೀವನವನ್ನು ಪ್ರಾರಂಭಿಸ್ತಾ ಇದ್ದ. ಹಾಗಾಗಿ ಮನುಷ್ಯನ ಜೀವನಕ್ಕೆ ನದಿಗಳು ತುಂಬಾ ಮುಖ್ಯ ಪಾತ್ರವನ್ನು ವಹಿಸ್ತವೆ ಅಂತ ಹೇಳಬಹುದು. ಸ್ನೇಹಿತರೆ, ಹಾಗಾದರೆ ನಮ್ಮ ಈಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಈ ಒಂದು ಜಾಹೀರಾತಿನ ನಂತರ. ಪ್ರಿಯ ಗ್ರಾಹಕರೇ, ದಸರಾ, ದೀಪಾವಳಿ ಹಾಗೂ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನಿಮ್ಮ ಕುಟುಂಬದ ಎಲ್ಲರ ಬಟ್ಟೆಗಳು ಈಗ ಹಾಸನದ ಹೆಸರಾಂತ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಲಭ್ಯ. ಮಹಿಳೆಯರಿಗಾಗಿ ಕಾಂಚೀಪುರಂ ರೇಷ್ಮೆ ಸೀರೆಗಳು, ಮೈಸೂರು ಸಿಲ್ಕ್ಸ್, ಸಾಫ್ಟ್ ಸಿಲ್ಕ್ಸ್, ಡಿಸೈನರ್ ಸಾರೀಸ್, ರೆಡಿಮೇಡ್ ಟಾಪ್ಸ್, ಲೆಹೆಂಗಾ ಹಾಗೂ ಪುರುಷರಿಗಾಗಿ ಸೂಟಿಂಗ್ಸ್ ಮತ್ತು ಶರ್ಟಿಂಗ್ಸ್, ಮದುವೆ ಮುಂತಾದ ಶುಭ ಸಮಾರಂಭಕ್ಕೆ ಬೇಕಾದ ಎಲ್ಲ ಬಗೆಯ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಭೇಟಿ ಕೊಡಿ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ ಆಪೋಸಿಟ್ ಸುವರ್ಣ ಹೋಟೆಲ್, ಬಿಎಂ ರಸ್ತೆ, ಹಾಸನ. ಫೋನ್ 0817-296-775. ಈಗ ನಮ್ಮ ಫಸ್ಟ್ ಕಾಲರ್ ಯಾರು ಅಂತ ನೋಡೋಣ. ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ, ಯಾರು ಕರೆ ಮಾಡಿರೋದು? ಮೇಡಮ್, ನಾನು ಸಿಟಿ ಚಂದ್ರಶೇಖರ್, ಅತ್ತಿ ಜವರಿನಲ್ಲಿ ಮಳಸ್ಕೊಡ್ತಾಳ. ಸಿಟಿ ಚಂದ್ರಶೇಖರ್ ಅವರೇ, ಕೇಳಿಸ್ತಾ ಇದೆಯಾ? ಆಯ್ತು, ನೀವು ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿ. ಆಫ್ ಮಾಡ್ಬಿಟ್ಟಿದ್ದೇನೆ. ಆಫ್ ಮಾಡಿದ್ದೀರಾ? ನಮ್ಮ ಫಸ್ಟ್ ಕಾಲರ್ ನೀವು. ಕಾರ್ಯಕ್ರಮಕ್ಕೆ ಸ್ವಾಗತ ಚಂದ್ರಶೇಖರ್ ಅವರೇ. ನಿಮ್ಗೆ ಈಗ ಪ್ರಶ್ನೆ, ವೇದಾವತಿ ನದಿ ಎಲ್ಲಿ ಹುಟ್ಟುತ್ತದೆ? ವೇದಾವತಿ ನದಿ ಎಲ್ಲಿ ಹುಟ್ಟುತ್ತದೆ? ನಾವು ವೇದಾವತಿ ನದಿ ಕೇಳಿದೀವಲ್ವಾ? ವೇದಾವತಿ ನದಿ ಚಿತ್ರದುರ್ಗ ಜಿಲ್ಲೆ ವಾಣಿವಲ ಸಾಗರದ ಅಣೆಕಟ್ಟು ಕಟ್ಟಿದರೆ ಹುಟ್ಟದು ಚಿಕ್ಕಮಗಳೂರು ಜಿಲ್ಲೆ ಹುಟ್ಟದ. ಚಿಕ್ಕಮಗಳೂರು ಜಿಲ್ಲೆ ಎಲ್ಲಿ ಅಷ್ಟು ಗೊತ್ತಿಲ್ಲ, ಅಷ್ಟು ಜಮ ಅದು. ಸರಿ, ಇದು ಬಾಬಾ ಬುಡನ್ಗಿರಿಲಿ ಇದು ಹುಟ್ಟುತ್ತೆ. ಹೌದೌದು, ಪರವಾಗಿಲ್ಲ, ಹತ್ರ ಬಂದು ಒಂದು ಸರಿ ಉತ್ತರನೇ ಕೊಟ್ಟಿದ್ದೀರಾ, ಬಟ್ ಹುಟ್ಟದು ಬಾಬಾ ಬುಡನ್ಗಿರಿಲಿ. ಸರಿ ಮೇಡಮ್, ಧನ್ಯವಾದಗಳು ಚಂದ್ರಶೇಖರ್ ಅವರೇ. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ. ನಮಸ್ತೆ. ಹಲೋ. ಹಲೋ, ಯಾರು ಮಾತಾಡ್ತಿರೋದು? ಯಶಸ್ವಿನಿ ಮಡಬಲಿಂದ. ಮೇಡಮ್, ಮಡಬಲುವಿಂದ ಯಶಸ್ವಿನಿ. ಯಶಸ್ವಿನಿ ಅವರು ಏನ್ ಮಾಡ್ತಿರೋದು? ನೈನ್ತ್ ಸ್ಟ್ಯಾಂಡರ್ಡ್. ಸರಿ ಯಶಸ್ವಿನಿ ಅವ್ರಿಗೆ ತುಂಬಾ ಈಸಿ ಇರೋ ಪ್ರಶ್ನೆ ಕೇಳ್ತೀನಿ, ಆಯ್ತಾ? ನೇತ್ರಾವತಿ ಮತ್ತೆ ಕಬಿನಿ ಯಾವ ನದಿಯ ಉಪನದಿಗಳಾಗಿವೆ? ಹಲೋ. ಹಲೋ. ಕೇಳಿಸ್ತಾ ಪ್ರಶ್ನೆ? ಇನ್ನೊಂದ್ಸಲ ಹೇಳಿ. ನೇತ್ರಾವತಿ ನದಿ ಮತ್ತೆ ಕಬಿನಿ ಯಾವ ನದಿಯ ಉಪನದಿಗಳು? ಗೊತ್ತಾಗ್ತಾ ಇಲ್ವಾ ಯಶಸ್ವಿನಿ? ಗೊತ್ತಾಗ್ತಿಲ್ವಾ? ಕೇಳ್ತೇನೆ. ನಮಸ್ತೆ. ಹಲೋ, ರಸಪ್ರಶ್ನೆ ಕಾರ್ಯಕ್ರಮ. ಹಲೋ, ಮಾತಾಡಿ. ಹಲೋ, ನಮಸ್ಕಾರ ಮೇಡಮ್. ನಾನು ಎಂ ಪಿ ರೇಣುಕಾ ಅಂತ ಹೇಳ್ಬಿಟ್ಟು ಅರಸೀಕೆರೆ ತಾಲೂಕು ಮಲ್ಲೇನಹಳ್ಳಿಯಿಂದ ಮೇಡಮ್. ಅರಸೀಕೆರೆ ತಾಲೂಕು ಮಲ್ಲೇನಹಳ್ಳಿಯಿಂದ ರೇಣುಕಾ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ ಮೇಡಮ್. ಸ್ವಾಗತ ನಿಮ್ಗೆ. ಥ್ಯಾಂಕ್ ಯು ಮೇಡಮ್. ಅವಾಗ್ಲೇ ಒಂದ್ ಪ್ರಶ್ನೆ ಕೇಳಿದೆ, ನನ್ನ ವಾಯ್ಸೆ ಕೇಳಿಸ್ತಾ ಇದೆ ಮೇಡಮ್? ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿ. ನನ್ನ ರೇಡಿಯೋ ದೂರ ಇದ್ದೀನಿ ಮೇಡಮ್, ರೇಡಿಯೋ ದೂರ ಇದ್ದೀನಿ. ನನ್ಗೆ ಕೇಳಿಸ್ತಾ ಇದೆ ವಾಯ್ಸ್, ಕರೆ ಕಟ್ ಆಗುತ್ತೆ ಹಾಗಾದ್ರೆ. ದೂರ ಇದ್ದೀನಿ. ಪ್ರಶ್ನೆ ಕೇಳಿಸ್ಕೊಂಡ್ರ? ಇಲ್ಲ ಮೇಡಮ್, ಕೇಳಿ ಮೇಡಮ್. ನೇತ್ರಾವತಿ ಮತ್ತು ಕಬಿನಿ ಯಾವ ನದಿಯ ಉಪನದಿಗಳಾಗಿವೆ? ಮೇಡಮ್, ನೇತ್ರಾವತಿ ಮತ್ತು ಕಬಿನಿ ಯಾವ ನದಿಯ ಉಪನದಿಗಳು? ನೇತ್ರಾವತಿ ಮತ್ತು ಕಪಿಲ ನದಿಗಳ? ಕಬಿನಿ, ಕಬಿನಿ, ಕಪಿಲ ಎರಡು ಒಂದೇ. ನೇತ್ರಾವತಿ ಕಪಿಲ ನದಿಗಳು ಗಂಗಾ ನದಿಯ ಉಪನದಿನ ಮೇಡಮ್? ಅಲ್ಲ, ತಪ್ಪು ಉತ್ತರ. ನೆಕ್ಸ್ಟ್ ಕಾಲರ್ನ ಕೇಳ್ತೀನಿ ರೇಣುಕಾ ಅವರೇ. ನಮಸ್ತೆ, ರಸಪ್ರಶ್ನೆ ಕಾರ್ಯಕ್ರಮ. ನಮಸ್ತೆ. ನಮಸ್ತೆ, ಯಾರ್ ಕರೆ ಮಾಡಿರೋದು? ನಂದಿನಿ ಅಂತ. ನಂದಿನಿ ಹಾಸನದಿಂದ. ನಂದಿನಿ ಅವರು. ನಂದಿನಿ, ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಕೇಳಿಸ್ಕೊಂಡ್ರ ಪ್ರಶ್ನೆನ? ಹಾ ಮೇಡಮ್, ಕೇಳಿಸ್ಕೊಂಡೆ. ಹೇಳಿ ಉತ್ತರ. ಹೇಮಾವತಿಯ ನದಿಯ ಉಪನದಿಗಳಾಗಿವೆ ಕಬಿನಿ ಮತ್ತೆ ವೇದಾವತಿ. ಅಲ್ಲ, ತಪ್ಪಿದೆ. ಹಲೋ, ತಪ್ಪಿದೆ ಮೇಡಮ್. ಹೌದಾ? ಸರಿ, ನಾನೇ ಉತ್ತರ ಹೇಳ್ತೀನಿ. ಕೇಳಿಸ್ಕೊಳ್ಳಿ. ಕಾವೇರಿ ನದಿಯ ಉಪನದಿಗಳು ನೇತ್ರಾವತಿ ಮತ್ತೆ ಕಬಿನಿ, ಹಾರಂಗಿ, ಅರ್ಕಾವತಿ, ಶಿಂಷಾ, ಇಷ್ಟೆಲ್ಲ ಬರುತ್ತೆ ಇದರಲ್ಲಿ. ಓಕೆ, ಧನ್ಯವಾದಗಳು. ಕೇಳಿದ್ರೆ ನಮ್ಮ ನೆಕ್ಸ್ಟ್ ಕಾಲರ್. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ನಿಮ್ ಪರಿಚಯ ಮಾಡ್ಕೊಳ್ಳಿ. ಹಾಸನ ಪೆನ್ಷನ್ ಮಾಡಿದ ಲೋಕೇಶ್. ಲೋಕೇಶ್ ಅವರೇ. ನಿಮ್ಗೆ ಪ್ರಶ್ನೆ. ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿಯಲ್ಲಿ ಯಾವ ನದಿ ಹುಟ್ಟುತ್ತದೆ? ತುಂಬಾ ಈಸಿ ಇದೆ. ತಲಕಾವೇರಿ ಬೆಟ್ಟ ತಲಕಾವೇರಿ ಯಾವ ನದಿ ಹುಟ್ಟುತ್ತದೆ? ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿಯಲ್ಲಿ ತಲಕಾವೇರಿ ಕಾವೇರಿ ನದಿ. ಪ್ರಶ್ನೆಲೇ ಉತ್ತರ ಇತ್ತು ಲೋಕೇಶ್ ಅವರೇ. ಕಾವೇರಿ ನದಿ. ಕಾವೇರಿ ನದಿ ಸರಿ ಉತ್ತರ. ಓಕೆ, ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾ ಇರಿ. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ನಮಸ್ತೆ. ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ, ಯಾರಿದು? ಹಳೆ ಕೇಳುಗ ಮಂಜು ಗಂಗೇನಹಳ್ಳಿ. ಹಳೆಯ ಕೇಳುಗ ಮಂಜು ಗಂಗೇನಹಳ್ಳಿ ಅವರೇ, ಸ್ವಾಗತ ನಿಮ್ಗೆ. ಧನ್ಯವಾದಗಳು ಮೇಡಮ್. ಮಂಜು ಅವರೇ, ನಿಮ್ಗೆ ಪ್ರಶ್ನೆ. ಗೋಕಾಕ್ ಜಲಪಾತ ಯಾವ ನದಿಯಿಂದ ನಿರ್ಮಿತವಾಗಿದೆ? ಗೋಕಾಕ್ ಜಲಪಾತ ನದಿ ಬಗ್ಗೆ ಕೇಳ್ಬಿಡಿ ಮೇಡಮ್. ನದಿ ಬಗ್ಗೆ ಕೇಳ್ಬೇಕಾ? ಇದು ಹೇಳಿ, ಈಸಿ ಇದೆ. ಗೋಕಾಕ್ ಜಲಪಾತ ಯಾವ ನದಿಯಿಂದ ನಿರ್ಮಿತವಾಗಿದೆ? ಗೊತ್ತಾಗ್ತಿಲ್ವಾ? ಅಲ್ಲ ಅಲ್ಲ, ತಪ್ಪಿದೆ. ಸರಿ, ನೆಕ್ಸ್ಟ್ ಕಾಲರ್ ನ ಕೇಳ್ತೀನಿ. ನಮಸ್ತೆ. ಧನ್ಯವಾದಗಳು ಕರೆ ಮಾಡಿದ್ಕೆ. ಧನ್ಯವಾದಗಳು ಮಂಜು ಅವರು. ನಮಸ್ತೆ. ನಮಸ್ತೆ ಮೇಡಮ್. ವಿಜಯಲಕ್ಷ್ಮಿ ಧನರಾಜ ಅರಸು. ವಿಜಯಲಕ್ಷ್ಮಿ ಅವರು ಎಲ್ಲಿಂದ? ಬೇಲೂರು ತಾಲೂಕು ಉಜ್ಜನಹಳ್ಳಿಯಿಂದ ಮೇಡಮ್. ಬೇಲೂರು ತಾಲೂಕಿನಿಂದ. ಪ್ರಶ್ನೆ ಕೇಳಿಸ್ಕೊಂಡ್ರ? ಗೋಕಾಕ್ ನದಿ ಯಾವ ಅಲ್ಲ ಗೋಕಾಕ್ ಜಲಪಾತ ಯಾವ ನದಿಯಿಂದ? ನರ್ಮದಾ ಮೇಡಮ್. ಅಲ್ಲ ಅಲ್ಲ, ತಪ್ಪಿದೆ. ಗೋದಾವರಿ. ಅಲ್ಲ, ತಪ್ಪಿದೆ. ಆಯ್ತು, ಇನ್ನೊಬ್ರು ಕೇಳ್ಬಿಟ್ಟು ನಾನು ಉತ್ತರ ಹೇಳ್ತೀನಿ, ಆಯ್ತಾ? ಓಕೆ ಮೇಡಮ್. ಹಲೋ. ಹಲೋ, ನಮಸ್ತೆ. ನಮಸ್ತೆ. ನಮಸ್ತೆ, ಯಾರು ಕರೆ ಮಾಡಿರೋದು? ಎಚ್ ಆರ್ ರುದ್ರಸ್ವಾಮಿ, ಕಣದಾಳು ಹೊಸ ಬಡಾವಣೆ, ಚಿಕ್ಕಮಗಳೂರು. ಚಿಕ್ಕಮಗಳೂರಿನಿಂದ ರುದ್ರಸ್ವಾಮಿ ಅವರೇ, ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ. ಥ್ಯಾಂಕ್ ಯು. ಪ್ರಶ್ನೆ ಕೇಳಿಸ್ಕೊಂಡಿರ್ಬೋದು ಅಂತ ಭಾವಿಸ್ತೀನಿ. ಪ್ರಶ್ನೆ ಕೇಳಿಸ್ಕೊಂಡೆ. ಘಟಪ್ರಭಾ. ಅಲ್ಲ, ಒಂದ್ ಸ್ವಲ್ಪ ಹತ್ರ ಇದ್ದೀರಾ. ಮಲಪ್ರಭಾ. ಮಲಪ್ರಭಾನಾ? ಮಲಪ್ರಭಾ. ಇದು ಕೃಷ್ಣಾ ನದಿಯೊಡನೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಆಲಮಟ್ಟಿ ಬಳಿ ಸಂಗಮ ಆಗುತ್ತೆ. ಇದೇ ಪವಿತ್ರ ಕೂಡಲ ಸಂಗಮ ಅಂತಾನು ಸಹ ಹೇಳ್ತಾರೆ. ಕೂಡಲ ಸಂಗಮ ನಾವು ಕೇಳಿದೀವಲ್ವಾ? ಕೂಡಲ ಸಂಗಮ ಕೇಳಿದ್ವಿ. ಅದೇ ಒಂದು ಇಲ್ಲಿ ಏನು ಸಂಗಮ ಆಗುವಂತಹ ಸ್ಥಳ ಮಲಪ್ರಭಾ. ಕೃಷ್ಣಾ ನದಿಯೊಂದಿಗೆ ಬಾಗಲಕೋಟೆ ಜಿಲ್ಲೆಯ ಆಲಮಟ್ಟಿ ಬಳಿ ಸಂಗಮವಾಗಿದೆ. ಮತ್ತೆ ಇದನ್ನ ಇನ್ನೊಂದು ಗೋಕಾಕ್ ಜಲಪಾತನ ಇನ್ನೊಂದು ಹೆಸರನ್ನು ಹೇಳ್ತಾರೆ, ನಯಗಾರ್ ಫಾಲ್ಸ್ ಅಂತ ತರ ಕಾಣಿಸುತ್ತೆ ಅಂತಾನು ಸಹ ಹೇಳಲಾಗುತ್ತೆ. ಅಷ್ಟು ನೈಸರ್ಗಿಕ ಸೌಂದರ್ಯತೆಯನ್ನ ಹೊಂದಿದೆ ಅಂತ ಈ ಜಲಪಾತ. ಅಗಲವಾಗಿ ಹೌದೌದು, ಹಾಗಾಗಿ ನಯಾಗರ ಫಾಲ್ಸ್ ತರನೇ ಕಾಣಿಸುತ್ತೆ ಅಂತಾನು ಹೇಳಲಾಗುತ್ತೆ. ಧನ್ಯವಾದಗಳು ರುದ್ರಸ್ವಾಮಿ ಅವರೇ. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ನಮಸ್ತೆ. ಹಲೋ. ಹಲೋ, ನಮಸ್ಕಾರ. ಯಾರು ಕರೆ ಮಾಡಿರೋದು? ನಾನು ಲಿಖಿತಾ ಅಂತ ಹಾಸನದಿಂದ. ಲಿಖಿತಾ ಹಾಸನದಿಂದ. ಲಿಖಿತಾ ಅವರು ಓದ್ತಿದ್ದೀರಾ? ಏನ್ ಮಾಡ್ತೀರಾ? ಫಿಫ್ತ್ ಸ್ಟ್ಯಾಂಡರ್ಡ್. ಹಲೋ. ಹಾ, ಕೇಳಿಸ್ತಾ ಇದೆ ಲಿಖಿತಾ. ಹಾ ಮೇಡಮ್. ನಿಮ್ಗೆ ಪ್ರಶ್ನೆ ಹೇಳಿ. ದಕ್ಷಿಣ ಗಂಗೆ ಎಂದು. ರೇಡಿಯೋದಿಂದ ದೂರ ಬನ್ನಿ, ಕರೆ ಕಟ್ ಆಗುತ್ತೆ. ದಕ್ಷಿಣ ಗಂಗೆ ಎಂದು ಯಾವ ನದಿಯನ್ನ ಕರೆಯುತ್ತಾರೆ? ಕಾವೇರಿ. ಕಾವೇರಿ, ಗುಡ್. ಬೇಗ ಉತ್ತರ ಹೇಳಿದ್ರಿ, ಸರಿ ಉತ್ತರ ಹೇಳಿದ್ರಿ. ಧನ್ಯವಾದಗಳು. ನಮಸ್ತೆ. ಹಲೋ. ಹಲೋ, ನಮಸ್ತೆ. ನಮಸ್ತೆ, ಯಾರು ಕರೆ ಮಾಡಿರೋದು? ಪ್ರಮೀಳಾ ಅಂತ, ಪೆನ್ಷನ್ ಮೊಹಲ್ಲಾ. ಪ್ರಮೀಳಾ ಅವರೇ, ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ. ಥ್ಯಾಂಕ್ ಯು. ನಿಮ್ಗೆ ಪ್ರಶ್ನೆ. ಹಲೋ ಹೇಳಿ. ಹೇಳಿ. ರೇಡಿಯೋದಿಂದ ದೂರ ಬನ್ನಿ, ಕರೆ ಕಟ್ ಆಗುತ್ತೆ ಇಲ್ಲಾಂದ್ರೆ. ಸರಿ ಸರಿ ಸರಿ. ಕೇಳಿಸ್ತಾ ಇದೆಯಾ? ಭಾರತದಲ್ಲಿ ಮೊದಲ ಬಾರಿಗೆ ವಿದ್ಯುತ್ ಉತ್ಪಾದನೆ ಮಾಡಿದ ರಾಜ್ಯ ಯಾವುದು? ಯಾವ? ಕರ್ನಾಟಕ. ಶಿವನ ಸಮುದ್ರ. ವಾವ್, ಸರಿ ಸರಿ. ಕರ್ನಾಟಕ, ಶಿವನ ಸಮುದ್ರ, ಸರಿ ಉತ್ತರ ಹೇಳಿದ್ರೆ. ವೆರಿ ಗುಡ್. ನಿಮ್ ಹೆಸರೇನು ಹೇಳಿದ್ರಿ? ಪ್ರಮೀಳಾ ಅಲ್ವಾ? ಪ್ರಮೀಳಾ, ಹೌದು. ಮತ್ತೆ ಎಷ್ಟನೇ ಇಸ್ವಿ ಅಂತ ಗೊತ್ತಾ? ಎಷ್ಟು ಲಕೇಶ್? 1902. ಓ, ಏನ್ ಫುಲ್ ರೆಡಿ ಆಗ್ಬಿಟ್ಟೆ ಕಾಲ್ ಮಾಡಿದ್ರಾ ವಿಷಯ ಕೇಳ್ಕೊಂಡು? ನನ್ ಮಗನ ಹತ್ರ ಕೇಳಿದೆ. ಹೌದಾ? ತುಂಬಾ ಖುಷಿ ಆಗುತ್ತೆ ನೋಡಿ, ಈ ತರ ರೆಡಿ ಆಗ್ಬಿಟ್ಟು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ರೆ ನಮ್ಗೂ ಖುಷಿ. ಕಾರ್ಯಕ್ರಮದಲ್ಲಿ ಅವನಂತೂ 5:30 ಆಗ್ದೇ ಕಾಯ್ತಾ ಇರ್ತಾನೆ. ಹೌದಾ? ಖುಷಿ ಆಯ್ತು ಪ್ರಮೀಳಾ ಅವರೇ, ತುಂಬಾ ಬೇಗ ಉತ್ತರ ಹೇಳಿದ್ರಿ. ಥ್ಯಾಂಕ್ ಯು. ಓಕೆ, ಧನ್ಯವಾದ. ಹೀಗೆ ಕರೆ ಮಾಡ್ತಾ ಇರಿ. ಸ್ನೇಹಿತರೆ, ಈಗ ಒಂದು ಜಾಹೀರಾತು. ಧೂಮ್ರಪಾನ ಕಿ ಲತ್ ಲಿಯಾ ಹುವಾ ವೋ ಹರ್ ಏಕ್ ಕಶ್ ಜಾನ್ ಲೇವಾ ಹೈ. ಧೂಮ್ರಪಾನ ಕರ್ನೆ ಸೇ ಆಪ್ಕೋ ದಿಲ್ ಕಾ ದೌರಾ ಔರ್ ಕೈ ಖತರ್ನಾಕ್ ಬಿಮಾರಿಯಾಂ ಹೋ ಸಕ್ತಿ ಹೈ ಔರ್ ಇಸ್ಸೇ COVID-19 ಹೋನೆ ಕಾ ಖತರಾ ಭೀ ಕೈ ಗುಣಾ ಬಢ್ ಜಾತಾ ಹೈ. ತಂಬಾಕೂ ಸೇ ಮಿಲ್ನೆ ವಾಲಾ ಕುಚ್ ಪಲೋ ಕಾ ಮಜಾ ಆಪ್ಕೆ ಔರ್ ಆಪ್ಕೆ ಪರಿವಾರ್ ಕೆ ಲಿಯೇ ಬನ್ ಸಕ್ತಿ ಹೈ ಸಜಾ. ತಂಬಾಕೂ ಆಜ್ ಹೀ ಛೋಡೇ. ಅಧಿಕ ಜಾನ್ಕಾರಿ ಔರ್ ಮದದ್ ಕೆ ಲಿಯೇ ಟೋಲ್ ಫ್ರೀ ನಂಬರ್ 1800-11-2356 ಪರ್ ಕಾಲ್ ಕರೇ. ವರ್ಲ್ಡ್ ಹೆಲ್ತ್ ಆರ್ಗನೈಜೇಶನ್ ದ್ವಾರಾ ಜನಹಿತ್ ಮೇ ಜಾರಿ. ನಮ್ಮ ಮುಂದಿನ ಕರೆ. ನಮಸ್ತೆ. ಹಲೋ. ನಮಸ್ತೆ, ರಸಪ್ರಶ್ನೆ ಕಾರ್ಯಕ್ರಮ. ನಮಸ್ತೆ. ನಮಸ್ತೆ, ನಿಮ್ ಪರಿಚಯ ಮಾಡ್ಕೊಳ್ಳಿ. ಶಿವಕುಮಾರ್ ಅಂತ, ಹಾಸನದಿಂದ. ಹಾಸನದಿಂದ. ಶಿವಕುಮಾರ್ ಅವರೇ, ನಿಮ್ಗೆ ಪ್ರಶ್ನೆ. ಸರಯೂ ನದಿಯ ದಂಡೆಯಲ್ಲಿರುವ ನಗರ ಯಾವುದು? ಅಯೋಧ್ಯ. ವೆರಿ ಗುಡ್. ತುಂಬಾ ಬೇಗ ಉತ್ತರ ಹೇಳಿದ್ರಿ, ತುಂಬಾ ಈಸಿ ಇತ್ತಲ್ವರ ಶಿವಕುಮಾರ್ ಅವರೇ? ಈಸಿನೂ ಇತ್ತಲ್ವಾ ಉತ್ತರ? ಈಸಿ ಇತ್ತು. ಧನ್ಯವಾದಗಳು ಹೀಗೆ ಕರೆ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ, ರಸಪ್ರಶ್ನೆ ಕಾರ್ಯಕ್ರಮ. ಹಲೋ. ಹಲೋ, ಯಾರು? ನಮಸ್ತೆ ಮೇಡಮ್, ಮೋನಿಕಾ ಸುರೇಶ್. ಮೋನಿಕಾ ಅವರೇ, ಕಾಫಿ ಆಯ್ತಾ? ನಮ್ದಿನ್ನ ಇಲ್ಲ, ರೆಡಿ ಆಗಿದ್ದೀರಾ ನೀವು ಪ್ರಶ್ನೆ ಕೇಳಕ್ಕೆ? ಹೌದು. ಆಮೇಲೆ ರಿಲ್ಯಾಕ್ಸ್ ಆಗಿ ಕಾಫಿ ಕುಡಿಯೋದು. ಸರಿ, ಮೋನಿಕಾ ಅವರಿಗೆ ಪ್ರಶ್ನೆ ಈಗ. ಮೇಡಮ್, ದಕ್ಷಿಣ ಭಾರತದ ಉದ್ದವಾದ ನದಿ ಯಾವುದು? ಉದ್ದವಾದ ನದಿ ಕೃಷ್ಣ. ತಪ್ಪಿದೆ ಮೋನಿಕಾ ಅವರೇ. ತಪ್ಪಾ? ತಪ್ಪಾಗಿದೆ. ಕೃಷ್ಣ ದಕ್ಷಿಣ ಭಾರತದ ಉದ್ದವಾದಂತಹ ನದಿ. ದಕ್ಷಿಣ ಭಾರತ ಅಲ್ವಾ? ಭಾರತದಲ್ಲಿ, ದಕ್ಷಿಣ ಭಾರತದ ಉತ್ತರ ಆದ್ರೆ ಗಂಗಾ ಅಂತ ಹೇಳ್ಬೋದಿತ್ತು. ಇಲ್ಲ ಇಲ್ಲ, ದಕ್ಷಿಣ ಭಾರತದ್ದು ಗೊತ್ತಿದೆ ಮೇಡಮ್, ನೆನಪಾಗ್ತಾ ಇಲ್ಲ. ಸರಿ, ನೆಕ್ಸ್ಟ್ ಯಾರು ಕೇಳಿ. ಓಕೆ, ಧನ್ಯವಾದಗಳು ಕರೆ. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ಹಲೋ. ಹಲೋ, ಯಾರಿದು? ಕಡೂರ್ ತಾಲೂಕು ಹುಳಿಗೆರೆಯಿಂದ ಮನ್ವಿತಾ. ಮನ್ವಿತಾ ಹೌದಾ, ಹಾಲು ಕುಡ್ದ ಮನ್ವಿತಾ? ಆಯ್ತು ಆಯ್ತಾ. ಪ್ರಶ್ನೆ ಕೇಳಿಸ್ಕೊಂಡ ಮನ್ವಿತಾ? ಇಲ್ಲ. ದಕ್ಷಿಣ ಭಾರತದ ಉದ್ದವಾದ ನದಿ ಯಾವುದು? ಅಲ್ಲ, ತಪ್ಪಾಗಿದೆ ಮನ್ವಿತಾ. ನೆಕ್ಸ್ಟ್ ಕಾಲರ್ನ ಕೇಳಿ, ಉತ್ತರ ಹೇಳಿಲ್ಲ ಅಂದ್ರೆ ನಾನು ಹೇಳ್ತೀನಿ. ಕಾರ್ಯಕ್ರಮ ಕೇಳಿಸ್ಕೋ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನಾನ್ ಚಿಕ್ಕಮಂಗ್ಳೂರ್ ತಾಲೂಕುರದಿಂದ ಅನ್ಪೂರ್ಣ ನಂಜುಂಡ ಮೇಡಮ್. ಅನ್ಪೂರ್ಣ ನಂಜುಂಡ ಅವ್ರೆ, ಹಲೋ. ಎಕ್ಕೋ ಬರ್ತಿದೆ, ರೇಡಿಯೋ ಇಂದ ದೂರ ಬನ್ನಿ ಅನ್ಪೂರ್ಣ ಅವ್ರೆ. ನಾನು ದೂರನೇ ಇದ್ದೆ. ಸರಿ, ಇವಾಗ ಸರಿ ಆಯ್ತು. ಅವಾಗ ಪ್ರಶ್ನೆ ಕೇಳಿಸ್ಕೊಂಡ್ರ? ಗೋದಾವರಿ. ಗೋದಾವರಿ ಸರಿ ಉತ್ತರ ಅನ್ಪೂರ್ಣ ಅವ್ರೆ. ಥ್ಯಾಂಕ್ ಯು ಮೇಡಮ್, ಕರೆ ಮಾಡಿ ಸರಿ ಉತ್ತರನ ಹೇಳಿದೀರಾ, ಧನ್ಯವಾದಗಳು ನಿಮ್ಗೆ. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ಹೀಗೆ ಕರೆ ಮಾಡ್ತಾ ಇರಿ. ಹಲೋ. ಹಲೋ ಹಲೋ ಹಲೋ, ಕೇಳಿಸ್ತಿದೆ, ಯಾರು ಕರೆ ಮಾಡಿರೋದು? ನಮಸ್ತೆ ಮೇಡಮ್, ನಾನು ಸುರೇಶ್ ಅಂತ, ಸುರೇಶ್ ಪಿಪಿ ಅಂತ, ಹಾಸನ್ ವಿದ್ಯುತ್ ನಗರದಿಂದ. ಹಾ, ವಿದ್ಯುತ್ ನಗರದಿಂದ ಸುರೇಶ್ ಅವರೇ. ಹಾ ಮೇಡಮ್, ನಿಮ್ಗೆ ಪ್ರಶ್ನೆ. ಭಾರತದ ಅತಿ ಉದ್ದವಾದ ನೀರಾವರಿ ಕಾಲುವೆ ಯಾವುದು? ಅತಿ ಉದ್ದವಾದ ನೀರಾವರಿ ಕಾಲುವೆ? ನೀರಾವರಿ ಕಾಲುವೆ ನೀವು ಓದ್ತಾ ಇರದ ಸುರೇಶ್ ಅವರು? ಇಲ್ಲ ಮೇಡಮ್, ನಾನು ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ವರ್ಕ್ ಮಾಡ್ತಿದ್ದೀರಾ. ಭಾರತದ ಅತಿ ಉದ್ದವಾದ ನೀರಾವರಿ ಕಾಲುವೆ ಯಾವುದು? ಮೇಡಮ್, ಇದೆ ಹೇಮಾವತಿ ಇರ್ಬೋದಾ ಮೇಡಮ್? ಅಲ್ಲ ಅಲ್ಲ, ತಪ್ಪಿದೆ. ನೆಕ್ಸ್ಟ್ ಕೇಳ್ತೀನಿ. ನಮಸ್ತೆ, ಹೀಗೆ ಕರೆ ಮಾಡ್ತಾ ಇರಿ. ಹಲೋ, ರಸಪ್ರಶ್ನೆ ಕಾರ್ಯಕ್ರಮ. ಹಲೋ ಮೇಡಮ್, ನಮಸ್ತೆ ಮೇಡಮ್. ಚಂದ್ರು ಅವರೇ? ಹೌದು ಮೇಡಮ್. ನಮಸ್ತೆ ಮೇಡಮ್. ನಮಸ್ಕಾರ ನಿಮ್ಗೆ. ಪ್ರಶ್ನೆ ಕೇಳಿಸ್ಕೊಂಡ್ರ ಚಂದ್ರು ಅವರೇ? ಇನ್ನೊಂದಪ್ಪ ಕೇಳಿ ಮೇಡಮ್. ಭಾರತದ ಅತಿ ಉದ್ದವಾದ ನೀರಾವರಿ ಕಾಲುವೆ ಯಾವುದು? ನೀವು ಮಾತನಾಡುತ್ತಿರುವ ವ್ಯಕ್ತಿಯು? ಹಲೋ ಹಲೋ, ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್, ನಾನ್ ಕಚಿನ್ ಕೆರೆ ಮಾರ್ಕೆಟ್, ನಂದಕುಮಾರ್ ಮೇಡಮ್. ನಂದಕುಮಾರ್ ಅವರೇ, ಪ್ರಶ್ನೆನ ಕೇಳಿಸ್ಕೊಂಡ್ರ? ಹೇಳಿ ಮೇಡಮ್. ಭಾರತದ ಅತಿ ಉದ್ದವಾದ ನೀರಾವರಿ ಕಾಲುವೆ ಯಾವುದು? ಗಂಗಾ ನದಿ ಮೇಡಮ್. ಅಲ್ಲ ಅಲ್ಲ, ಕಾಲುವೆ ನಾನು ಕೇಳ್ತಿರೋದು. ಗಂಗಾ ನದಿ ನೀರಾವರಿ ಕಾಲುವೆ ಗೊತ್ತಾಗ್ತಿಲ್ವಾ? ನಂದಕುಮಾರ್ ಅವರೇ, ಇದು ಇಂದಿರಾ ಗಾಂಧಿ ಕಾಲುವೆ ಅಂತೇಳಿ, ಭಾರತದ ಅತಿ ಉದ್ದವಾದಂತಹ ನೀರಾವರಿ ಕಾಲುವೆ. ಹಲೋ ಹಲೋ, ನಮಸ್ಕಾರ. ಹಲೋ, ಕೇಳಿಸ್ತಾ ಇದೆ, ಹೇಳಿ. ಮೇಡಮ್ ನಮಸ್ತೆ, ನಾನು ಅಶೋಕ್ ಅಂತ ಮೇಡಮ್, ಕೊಮ್ಮನಹಳ್ಳಿಯಿಂದ. ಅಶೋಕ್ ಅವರು ಯಾವ ಊರಿಂದ? ಕೊಮ್ಮನಹಳ್ಳಿ ಮೇಡಮ್, ದುದ್ದ ಹೋಬಳಿ. ದುದ್ದ ಹೋಬಳಿ, ಹೌದಾ? ಅಶೋಕ್ ಅವ್ರಿಗೆ ಪ್ರಶ್ನೆ. ಮೇಡಮ್, ವಾಣಿ ವಿಲಾಸ ಸಾಗರವನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಇಲ್ಲ ಮೇಡಮ್, ಫಸ್ಟ್ ಕೇಳಿದ್ರೆ ಅದಲ್ಲ, ಸುಯೆಸ್ ಕಾಲುವೆ ಅಂತ. ಅಲ್ಲ ಅಲ್ಲ, ನಾನು ಇವಾಗ ನೆಕ್ಸ್ಟ್ ಪ್ರಶ್ನೆ ಕೇಳ್ತಾ ಇದ್ದೀನಿ. ಹೌದಾ? ಅಲ್ಲ, ಉದ್ದವಾದ ನದಿ ಅಂತ ಕೇಳಿದ್ರಲ್ಲ ಮೇಡಮ್. ನದಿ ಅಲ್ಲ ನಾನು ಕೇಳಿದ್ದು, ಕಾಲುವೆ, ನೀರಾವರಿ ಕಾಲುವೆ. ಸುಯೆಸ್ ಕಾಲುವೆ ಅಂತ. ಅಲ್ಲ ಅಲ್ಲ, ಇಂದಿರಾ ಗಾಂಧಿ ಕಾಲುವೆ ಅಂತ, ಭಾರತದ್ದು ಅದು. ಹೌದಾ? ಈಗ ಪ್ರಶ್ನೆ ಕೇಳಿಸ್ಕೊಂಡ್ರ? ಇಲ್ಲ, ಇನ್ನೊಂದ್ಸಲ ಹೇಳಿ ಮೇಡಮ್. ವಾಣಿ ವಿಲಾಸ ಸಾಗರವನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಬ್ರಹ್ಮಪುತ್ರ ನದಿ. ಅಲ್ಲ, ಇದು ಕರ್ನಾಟಕದ್ದು. ಹಲೋ ಹೇಳಿ, ವಾಣಿ ವಿಲಾಸ ಸಾಗರ ಇದೆಯಲ್ವಾ, ಕೇಳಿಸ್ತಾ ಇದೆಯಾ? ಬ್ರಹ್ಮಪುತ್ರ ನದಿ. ತಪ್ಪಿದೆ, ನೆಕ್ಸ್ಟ್ ಕಾಲರ್ನ ಕೇಳ್ತೀನಿ. ನಮಸ್ತೆ. ಹಲೋ, ರಸಪ್ರಶ್ನೆ ಕಾರ್ಯಕ್ರಮ. ಹಲೋ, ನಮಸ್ಕಾರ, ಮಾತಾಡಿ, ನಿಮ್ಮ ಹೆಸರು ಹೇಳಿ. ವೇದಾವತಿ ನದಿ ಮೇಡಮ್. ವೇದಾವತಿ ಕರೆಕ್ಟ್ ಇದೆ ಉತ್ತರ. ನಿಮ್ಮ ಹೆಸರು ಹೇಳಿ. ಸಿಟಿ ಚಂದ್ರಶೇಖರ್ ಅತ್ತಿಜವರ ಮೇಳಿ. ಓ, ಚಂದ್ರಶೇಖರ್ ಅವ್ರಿಗೆ ಮತ್ತೆ ಲೈನ್ ಸಿಕ್ಕಿದೆ. ಅಲ್ಲ ಸರ್, ಉತ್ತರ ಗೊತ್ತಾಗಿಲ್ಲ, ಹೇಳ್ತಾ ಇದ್ರೆ ಅಷ್ಟೇ. ಸರಿ ಸರಿ, ಆಯ್ತು, ನಮಸ್ಕಾರ. ನಮಸ್ತೆ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ನಿಮ್ ಪರಿಚಯ ಮಾಡ್ಕೊಳ್ಳಿ. ಶ್ರವಣಬೆಳಗೊಳದಿಂದ ಗೀತಾ ವಸಂತ್ ಕುಮಾರ್ ಮೇಡಮ್. ಗೀತಾ ವಸಂತ್ ಕುಮಾರ್ ಅವರೇ, ನಿಮ್ಗೆ ಪ್ರಶ್ನೆ. ರೇಡಿಯೋಯಿಂದ ದೂರ ಬನ್ನಿ ಗೀತಾ ಅವರೇ. ಗೀತಾ, ನಿಮ್ಗೆ ತುಂಬಾ ಸುಲಭವಾಗಿರೋ ಪ್ರಶ್ನೆ ಕೇಳ್ತೀನಿ. ಭಾರತದ ಅತಿ ಉದ್ದವಾದ ನದಿ ಯಾವುದು? ನೈಲ್ ನದಿ ಮೇಡಮ್. ಭಾರತದ ಅತಿ ಉದ್ದವಾದ ನದಿ ಗೊತ್ತಾಗ್ತಿಲ್ವಾ? ಉದ್ದವಾದ ನದಿ. ತುಂಬಾ ಈಸಿ ಇದೆ. ನೈಲ್ ಮೇಡಮ್ ಭಾರತದ್ದು, ನಾನು ಕೇಳ್ತಾ ಇರೋದು ಭಾರತದ್ದು. ಗೊತ್ತಾಗ್ತಿಲ್ವಾ? ಇಲ್ಲ ಮೇಡಮ್. ಭಾರತದ ಅತಿ ಉದ್ದವಾದ ನದಿ ಗಂಗಾ ನದಿ. ಓಕೆ, ಗಂಗಾ ನದಿನ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿ. ಶರತ್ ಅಂತ ಮೇಡಮ್, ಹಾಸನದಿಂದ. ಹಾಸನದಿಂದ ಶರತ್ ಅವರು. ಕೃಷ್ಣರಾಜ ಸಾಗರ ಅಣೆಕಟ್ಟು ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ? ಕಾವೇರಿ ಮೇಡಮ್. ಕಾವೇರಿ, ತುಂಬಾ ಈಸಿ ಇತ್ತಲ್ವಾ? ಹೌದು ಮೇಡಮ್. ಓಕೆ, ನೆಕ್ಸ್ಟ್ ಕಾಲರ್ ಫೋನ್ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ಕೆ. ಓಕೆ ಮೇಡಮ್, ಥ್ಯಾಂಕ್ ಯು. ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ, ನಾನು ಗುರುಸ್ವಾಮಿ ಅಂತ ಮಾತಾಡ್ತಾ ಇರೋದು. ಗುರುಸ್ವಾಮಿ ಅವರು ಎಲ್ಲಿಂದ? ವಿದ್ಯುತ್ ನಗರದಿಂದ. ವಿದ್ಯುತ್ ನಗರದಿಂದ. ಗುರುಸ್ವಾಮಿ ಅವರಿಗೆ ಪ್ರಶ್ನೆ. ಹಾ ಮೇಡಮ್. ಲಿಂಗನಮಕ್ಕಿ ಅಣೆಕಟ್ಟೆಯನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಶರಾವತಿ ನದಿಗೆ. ಶರಾವತಿ. ಗುರುಸ್ವಾಮಿ ಅವರೇ, ಕರೆಕ್ಟ್ ಉತ್ತರ ಹೇಳಿದೀರಾ. ಏನ್ ಗೊತ್ತಾ, ಇವತ್ತು ಎಲ್ಲಾ ಕೇಳಿದ್ರು ತುಂಬಾ ಚೆನ್ನಾಗಿ ತಯಾರಿ ನಡೆಸ್ಕೊಂಡು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದೀರಾ. ಹಾಗಾಗಿ ನಮಗೂ ಸಹ ಈ ರೀತಿ ಉತ್ತರಗಳನ್ನ ಹೇಳ್ತಾ ಇದ್ರೆ ಕಾರ್ಯಕ್ರಮ ಮಾಡ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ವಿಷಯ ಗೊತ್ತಿತ್ತಲ್ಲ, ಹಂಗೆ ಸಾಕಷ್ಟು ಜನ ತಯಾರಿ ಮಾಡ್ಕೊಂಡು ಕರೆ ಮಾಡಿ ತಿಳಿಸ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು. ಗುರುಸ್ವಾಮಿ ಅವರಲ್ವಾ? ಧನ್ಯವಾದ, ಸರಿ ಉತ್ತರ ಹೇಳಿದ್ದೀರಾ, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ. ಹಲೋ, ನಮಸ್ಕಾರ. ಹಲೋ ನಮಸ್ಕಾರ, ನಿಮ್ ಪರಿಚಯ ಮಾಡ್ಕೊಳ್ಳಿ. ನಮಸ್ತೆ, ನಿಮ್ ಹೆಸರು ಹೇಳಿ. ನಮ್ಮ ಹೆಸರು ತಿಮ್ಮರಾಯಪ್ಪ ಅಂತ, ಕಡೂರು ತಾಲೂಕು ಜೋಡಿತ ಮಾತಾಡ್ತೀನಿ. ತಿಮ್ಮರಾಯಪ್ಪ ಅವರೇ, ಯಾವ ಜಲಾಶಯವನ್ನ ಪಂಪಸಾಗರ ಎಂದು ಕರೆಯಲಾಗುವುದು? ಯಾವ ಜಲಾಶಯವನ್ನ ಪಂಪಸಾಗರ ಎಂದು ಕರೆಯಲಾಗುವುದು? ಪಂಪಸಾಗರ. ಮೇಡಮ್ ಗೊತ್ತಿಲ್ಲ. ಟಿಬಿ ಡ್ಯಾಮ್, ತುಂಗಭದ್ರಾ ನದಿ ಇದೆಯಲ್ವಾ, ಅದನ್ನ ಪಂಪಸಾಗರ ಅಂತ ಕರೆಯಲಾಗುತ್ತೆ. ಹೀಗೆ ಕರೆ ಮಾಡ್ತಾ ಇರಿ. ಥ್ಯಾಂಕ್ ಯು ಮೇಡಮ್. ಮುಂದಿನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ. ಧನ್ಯವಾದಗಳು. ನಮಸ್ತೆ. ಹಲೋ. ಹಲೋ, ನಮಸ್ಕಾರ. ಉಮೇಶ್ ಅಂತ, ಉಳಿಗೆರೆಯಿಂದ. ಉಮೇಶ್ ಅವರು ಎಲ್ಲಿಂದ ಕೇಳಿಸ್ತಾ ಇದ್ದೀರಾ? ಉಮೇಶ್ ಅವರೇ, ರೇಡಿಯೋದಿಂದ ಹೊರಗಡೆ ದೂರ ಬನ್ನಿ. ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಸರಿ, ನಿಮ್ಗೆ ಪ್ರಶ್ನೆ. ಶ್ರೀನಗರ ಯಾವ ನದಿಯ ದಡದಲ್ಲಿದೆ? ಶ್ರೀನಗರ. ನಮಸ್ತೆ. ಹಲೋ. ಹಲೋ, ನಮಸ್ಕಾರ. ಹಲೋ, ಕೇಳಿಸ್ತಿದ್ಯಾ? ನಿಮ್ಮ ಹೆಸರು ಹೇಳಿ. ನಿಮ್ಗೆ ಪ್ರಶ್ನೆ, ಶ್ರೀನಗರ ಯಾವ ನದಿಯ ದಡದಲ್ಲಿದೆ? ಗೊತ್ತಾಗ್ತಿಲ್ವಾ? ಶ್ರೀನಗರ, ನಾನೇ ಉತ್ತರನ ಹೇಳ್ತೀನಿ. ಜೀಲಂ ನದಿ ಅಂತೇಳಿ ಈ ಒಂದು ನದಿ ದಡದ ಮೇಲಿದೆ. ನಮಸ್ತೆ, ತುಂಬಾ ಡಿಸ್ಟರ್ಬ್ ಬರ್ತಿದೆ ನಿಮ್ ಕಾಲ್ದು. ಹಲೋ ಸ್ನೇಹಿತರೆ, ಈಗ ಒಂದು ಜಾಹೀರಾತು. ಬಹುಮಾನ, ಸರ್ಕಾರಿ ಸಹಾಯ ಮತ್ತು ಕೆವೈಸಿ ಅಪ್ಡೇಟ್ ಮಾಡುವ ಮೆಸೇಜ್ಗೆ ಎಂದಿಗೂ ಪ್ರತಿಕ್ರಿಯಿಸಬೇಡಿ, ಇವು ನಿಮ್ಮನ್ನು ಮೋಸಗೊಳಿಸಬಹುದು. ಇಶ್ಯೂಡ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಬೈ ಫೆಡರಲ್ ಬ್ಯಾಂಕ್, ಯೋರ್ ಪರ್ಫೆಕ್ಟ್ ಬ್ಯಾಂಕಿಂಗ್ ಪಾರ್ಟ್ನರ್. ಕರುನಾಡ ಜನತೆಯ ಆರೋಗ್ಯ ರಕ್ಷಕ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಈ ಯೋಜನೆಯ ಪ್ರಯೋಜನ ಪಡೆಯಲು ಇಂದೇ ಆಯುಷ್ಮಾನ್ ಕಾರ್ಡ್ ಮಾಡಿಸಿ. ಆಯುಷ್ಮಾನ್ ಕಾರ್ಡ್ಗಳನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಿಂದ ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಬಿಪಿಎಲ್ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ, ಎಪಿಎಲ್ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555ಕ್ಕೆ ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಸ್ನೇಹಿತರೆ ನಮ್ಮ ಲಾಸ್ಟ್ ಕಾಲರು, ಸಮಯ ಆಗ್ತಾ ಬಂತು. ನಮಸ್ಕಾರ. ಹಲೋ, ನಮಸ್ತೆ ಮೇಡಮ್. ಹರ್ಷಿತಾ ಅಂತ ಸಿಕ್ತೂರಿಂದ. ಹರ್ಷಿತಾ, ನೀವು ನಮ್ಮ ಕಾರ್ಯಕ್ರಮದ ಕೊನೆಯ ಕಾಲರ್. ನಿಮ್ಗೆ ಪ್ರಶ್ನೆ, ಕಬಿನಿ ಎಂದು ಯಾವ ನದಿಯನ್ನ ಕರೆಯಲಾಗುತ್ತದೆ? ಕಬಿನಿ ಎಂದು ಯಾವ ನದಿಯನ್ನ ಕರೆಯಲಾಗುವುದು? ತುಂಬಾ ಈಸಿ ಇದೆ. ಕಬಿನಿ ಎಂದು ಯಾವ ನದಿಗೆ ಕರೆಯಲಾಗುತ್ತದೆ? ಅಲ್ಲ ಅಲ್ಲ, ಉತ್ತರ ನಾನೇ ಹೇಳ್ತೀನಿ. ಕಪಿಲಾ ನದಿನ ಕಬಿನಿ ಅಂತಲೂ ಸಹ ಕರೆಯಲಾಗುತ್ತದೆ. ಇದು ಕೇರಳ ರಾಜ್ಯದ ವಯನಾಡಿನ ಪನಮರಂ ಮಾಲಂಗಿವಾಡಿ ಅಂತೇಳಿ ಮಾನವತಂಗಿವಾಡಿ ನದಿಯ ಸಂಗಮದಿಂದ ಹುಟ್ಟಿ ಪೂರ್ವಾಭಿಮುಖವಾಗಿ ಹರಿದು ಕರ್ನಾಟಕದ ತಿರುಮಲ ಕೂಡಲ ನರಸಿಂಹಪುರದಲ್ಲಿ ಬಂದು ಕಾವೇರಿ ನದಿಯನ್ನ ಸೇರುತ್ತೆ. ಇಷ್ಟು ಕಬಿನಿ ಜಲಾಶಯದ ಬಗ್ಗೆ ಒಂದು ಮಾಹಿತಿ. ನಮಸ್ತೆ, ಹೀಗೆ ಕರೆ ಮಾಡ್ತಾ ಇರಿ. ಧನ್ಯವಾದಗಳು. ಕೆಳಗರೆ ಸಮಯ ಆಗ್ತಾ ಬಂತು. 6 ಗಂಟೆ ರಸಪ್ರಶ್ನೆ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ. ಎಲ್ಲರೂ ಸಹ ಕರೆ ಮಾಡಿ ತುಂಬಾ ಚೆನ್ನಾಗಿ ಪ್ರಯತ್ನ ಪಟ್ಟು ಸರಿ ಉತ್ತರವನ್ನ ಹೇಳಿದಿರಾ, ಹಾಗೇನೆ ಉತ್ಸಾಹದಿಂದ ಭಾಗವಹಿಸಿದಿರಾ. ಎಲ್ರಿಗೂ ಸಹ ಧನ್ಯವಾದಗಳು. ಇದಾಗಿತ್ತು ಇಂದಿನ ರಸಪ್ರಶ್ನೆ ಕಾರ್ಯಕ್ರಮ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ನಿಮ್ಮ ಮಕ್ಕಳ ಬೆಳವಣಿಗೆಯನ್ನ ಗಮನಿಸುತ್ತೀರಿ? ಕೈಕಾಲು ಸಣ್ಣ, ದಪ್ಪ ಹೊಟ್ಟೆ, ಮಾಂಸಖಂಡ ಸವಿಯುತ್ತಿರುವುದು, ಕಳೆಗೊಂದಿದ ಕೂದಲು, ನಿಶಕ್ತಿ, ಓದಿನಲ್ಲಿ ನಿರಾಸಕ್ತಿ, ಪದೇ ಪದೇ ರೋಗಕ್ಕೆ ತುತ್ತಾಗುವುದು, ವಯಸ್ಸಿಗೆ ತಕ್ಕಂತೆ ಬೆಳವಣಿಗೆ ಇಲ್ಲದಿರುವುದು, ಇಂತಹ ಲಕ್ಷಣಗಳು ಕಂಡು ಬಂದರೆ ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ನಿಮ್ಮ ಮಗುವನ್ನು ಕರೆತನ್ನಿ. ಪರೀಕ್ಷೆ, ಚಿಕಿತ್ಸೆ ಸಂಪೂರ್ಣ ಉಚಿತ. ಕಾಲಕ್ಕೆ ತಕ್ಕಂತೆ ವಯಸ್ಸಿಗೆ ಅನುಗುಣವಾಗಿ ನಿಮ್ಮ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಿ, ನಿಮ್ಮ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಪ್ರಕಟಣೆ. ಆಕಾಶವಾಣಿ ಹಾಸನ ಎಫ್ಎಂ ಕೇಳುಗರೆ, ನಮ್ಮ ನಿಲಯದಿಂದ ಇಂದು ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಕ್ವಾಮಿ ಏಕತಾ ಸಪ್ತಾಹ, 6:20 ಗೀತ ಸುಧ, 6:30 ಅವಲೋಕನ, 6:51 ಕಿಸಾನ್ ವಾಣಿ, ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇದರಲ್ಲಿ ತರಕಾರಿ ಹಾಗೂ ದ್ವಿದಳ ಧಾನ್ಯಗಳ ಬೆಳೆಗಳಲ್ಲಿ ಕಂಡುಬರುವ ಕೀಟರೋಗಗಳ ನಿರ್ವಹಣೆ ಕುರಿತು ಹಾಸನ ತಾಲೂಕು ಕಾರೇಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾ ಬಿಎಸ್ ಬಸವರಾಜು ಅವರೊಂದಿಗೆ ಸಂದರ್ಶನ.